ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:50 ಸೆಕೆಂಡುಗಳು. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ರಾಯಚೂರು ತಾಲೂಕಿನ ಬಿಚ್ಚಾಲಿ ಗ್ರಾಮದ ವೀರೇಶ್ವರ ವಿಳ್ಳೆದೆಲೆ ಬಳ್ಳಿಯ ಬೇಸಾಯದ ಅನುಭವಗಳನ್ನ. ನಂತರ ಹವಾಮಾನಾಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ ಮತ್ತು ರೇವಣಪ್ಪ ಹಿರೇಕುರುಬರ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ರಾಯಚೂರು ತಾಲೂಕಿನ ಬಿಚ್ಚಾಲಿ ಗ್ರಾಮದ ವೀರೇಶ್ವರ ವಿಳ್ಳೆದೆಲೆ ಬಳ್ಳಿಯ ಬೇಸಾಯದ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಬಿಚ್ಚಾಲಿ ಗ್ರಾಮದ ವೀರೇಶ್ ಅವರು. ಇವರು ಯುವ ರೈತರು, ವೀಳ್ಯದೆಲೆಯನ್ನು ಬೆಳೀತಿದ್ದಾರೆ, ಜೊತೆ ಕೃಷಿ ಭೂಮಿಯಲ್ಲಿ ಗದ್ದೆಯನ್ನು ನಾಟಿ ಮಾಡಿದ್ದಾರೆ. ಒಟ್ಟಾರೆ ಅವರ ಒಂದು ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ವೀರೇಶ್ ಅವರೇ, ಎಲೆಬಳ್ಳಿಯನ್ನು ಹಾಕೊಂಡಿದ್ದೀರಿ ವೀಳ್ಯದೆಲೆಯನ್ನು, ಎಷ್ಟು ವರ್ಷದ ಅನುಭವ ಇತ್ತು ನಿಮ್ಮ ತಂದೆಯವರು ಹಾಕ್ತಿದ್ರು ಅಥವಾ ನಿಮ್ಮ ಮೇಲೆ ಇದು ಬೆಳೆ ಬಂತ ಹೇಗೆ? ನಮ್ಮೂರು ಅಂದ್ರೆ ಕೂಡ ನಮ್ಮ ತಂದೆಯವರು ನಮ್ಮ ತಾತನವರು ಭಾಳ ವರ್ಷದಿಂದ ಹಾಕ್ತಾ ಇದ್ದಾರೆ ಸರ್. 1992ರಲ್ಲಿ ಫ್ಲಡ್ ಬಂದ್ರಿ, ಆವಾಗಿಂದ ಅಷ್ಟಕ್ಕೆ ಮೊದಲು ಚೆನ್ನಾಗಿತ್ತು. ಫ್ಲಡ್ ಬಂದಾಗಿಂದ ರೋಗ ಬಂತು, ಅದು ರೋಗ ಬಂದೇ ಅವಾಗಿಂದ ವೈರಸ್ ಬಂದು ಈಗಿನವರೆಗೆ ಕಂಟ್ರೋಲ್ ಆಗ್ತಾ ಇಲ್ಲ. 2 ವರ್ಷ ಕೂಡ್ತದ, 3ನೇ ವರ್ಷಕ್ಕೆ ಮತ್ತೆ ಯಾವ ಥರ ಅಂದರೆ ಅದೇ ಥರ ಅದು ವೈರಸ್ ನಾವು ಮೆಣಸಿನಕಾಯಿಗೆ ಯಾವ ಥರ ಬರ್ತದೆ ಆ ಥರ ಬಂದು ರೋಗ ಹೋಗ್ತಾ ಇದೆ. ನೀವು ಎಷ್ಟು ಎಕರೆಯಲ್ಲಿ ಹಾಕಿದ್ರಿ ಎಲೆಬೆಳೆಯನ್ನು? ಎಲೆಬೆಳೆ ಅಂದರೆ ಈಗ 1 ಎಕರೆಯಲ್ಲಿ ಹಾಕಿವ್ರಿ. ಅನುಭವ ಇತ್ತ ಮೊದಲು? ಮೊದಲು ಅನುಭವ, ನಾವು ಅದರಲ್ಲೇ ಕೆಲಸ ಮಾಡ್ತಿದ್ವಿ, ಅನುಭವ ಇದೆ. ಈಗ ಪ್ರಾರಂಭದಲ್ಲಿ ಒಬ್ಬ ರೈತ ಅಥವಾ ನೀವು ಈ ಎಲೆಬೆಳೆಯನ್ನು ಆರಂಭ ಮಾಡಬೇಕಪ್ಪ ಅಂತಂದರೆ ಹೇಗೆ ಸಿದ್ಧತೆಯನ್ನು ಮಾಡ್ಕೋಬೇಕು? ಫಸ್ಟ್ ಈಗ ಭೂಮಿ ಹಸನ ಮಾಡಬೇಕು. ಜೂನ್ ಎಂಡಿಂಗು ಇಲ್ಲ ಜುಲೈ 1ರಲ್ಲಿ ನಾವು ಬೀಜ ನಾಟಬೇಕು. ಬೀಜ ನಾಟಿದ ಸಮಯ ಆದಮೇಲೆ 1.5 ತಿಂಗಳು 45 ದಿನ ಇಲ್ಲ 60 ಡೇಸ್ ಅಂದರೆ 60 ದಿನ ಆದಮೇಲೆ ಸಸಿ ಅದು ಬಿಫೋರ್ ಅಂದರೆ ಇಷ್ಟೇ ಹೈಟ್ ಬರುತ್ತೆ. ಹೈಟ್ ಬಂದಮೇಲೆ ಅವಾಗ ನಾವು ಸಸಿ ನಾಟಬೇಕು. ಸಸಿ ನಾಟಿದ ಮೇಲೆ ಒಂದು ಇಷ್ಟು 2 ಫೀಟು 1.5 ಫೀಟು ಸಸಿಯಿಂದ ಸಸಿಗೆ 2 ಫೀಟ್ ಬೇಕು. 2 ಫೀಟ್ ಬೇಕು ರೀ. 2 ಫೀಟು ಡಿಫ್ರೆನ್ಸ್ ಇರ್ತದೆ ಮಧ್ಯದಲ್ಲಿ, ಡಿಫ್ರೆನ್ಸ್ 2 ಫೀಟ್ ಇರ್ತದೆ. 2 ಫೀಟ್ಗೆ ಒಂದು ಬರೀ ನಾವು ಸಸಿ ನಾಟ್ತೀವಿ ಒಂದು ಮತ್ತು ಸಸಿ ನಾಟಿ ಒಂದು 3 ತಿಂಗಳಿಗಾದಮೇಲೆ ಅದು 45 ದಿನರಲ್ಲಿ ಒಂದು 2 ಸ್ವಲ್ಪ ಚಿಗುರು ಬರುತ್ತೆ. 5-6 ಎಲೆಗಳು ಮುಂದೆ ಬೆಳೆದಿರ್ತದೆ, ಒಂದು ಮಣ ಬೆಳೆದಿರ್ತದೆ, ಅದು ನಾವು ಗಿಡಕ್ಕೆ ಕಟ್ತೀವಿ. ಆಸರ ಕೊಟ್ಕೊಂತ ಹೋಗ್ಬೇಕು. ಈಗ ಮೊದಲು ಬೀಜವನ್ನು ನಾಟಿ ಮಾಡ್ತೀರಿ, ಆಮೇಲೆ ಮೊಳಕೆ ಎಷ್ಟು ದಿನಕ್ಕೆ ಬರ್ತದೆ? ಬೀಜ ನಾಟಿದ ಮೇಲೆ 8 ದಿನ ನಾಡ್ತು ನೋಡ್ರಿ, 8 ದಿವಸ ಆಗ್ತದೆ. 8 ದಿವಸ ಮೊಳಕೆ ನಾಟಕಬೇಕು? 8 ದಿವಸ ಮೊಳಕೆ ನಾಟಕಬೇಕು. ನಾವು ಬೀಜ ಹಾಕಿದ್ದೇನೇ ನೀರು ಕಟ್ಟಬೇಕ್ರಿ. ನೀರು ಕಟ್ಟಿದ್ರೆ ಕರೆಕ್ಟ್ 8 ದಿನ ಒಳಗಡೆ, ಒಂದು 5-6 ದಿವಸ ಹೆಚ್ಚು ಕಡಿಮೆ ಆಗ್ಬೋದ್ರಿ. ಬೀಜ ಮೊಳಕೆ ನಾಟಿದ ಮೇಲೆ ಒಂದು 10-15 ದಿವಸ ಆದ್ಮೇಲೆ ಅದು ಬೆಳೀತದೆ, ಬೆಳೆದ್ಮೇಲೆ ನಾವು ಕಟ್ಟಿ ಕಟ್ಕೊಂತ ಹೋಗ್ಬೇಕು. ಇಲ್ಲ ರೀ, ಈಗ ನಾವು ಬೀಜ ಯಾವುದಂದ್ರೆ ಅಗಸಿ ಬೀಜ ಹಾಕಿದ ಮೇಲೆ 45 ದಿನ 60 ದಿನ ಅಂದ್ರೆ 2 ತಿಂಗಳಾಗ್ತಾವ, ಒಂದೊಂದು ಭೂಮಿ ಮೇಲೆ ಡಿಫರೆನ್ಸ್ ಇರ್ತದೆ ರೀ. 60 ದಿನ ಆಗ್ತಾವೆ. 60 ದಿನ ಆದ್ಮೇಲೆ ಒಂದು 3 ಫೀಟ್ 4 ಫೀಟ್ ಹೈಟ್ ಬರ್ತಾವೆ ಗಿಡಗಳು, ಬಂದ್ಮೇಲೆ ಅವಾಗ ನಾವು ಸಸಿ ನಾಟಬೇಕು. ಮೊದಲು ಬೀಜ ಮೊಳಕೆ ಹೊಡೆದ್ಮೇಲೆ ಒಂದು 60 ದಿವಸ 2 ತಿಂಗಳ ಆದ್ಮೇಲೆ ನಾವು ಸಸಿಯನ್ನು ಕಿತ್ತಿ ನಾಟಿ ಮಾಡಬೇಕು. ಕಿತ್ತಿ ಬೇರೆ ರೀತಿಯಲ್ಲಿ ಎಲ್ಲೇನ ತಂದು ಇಲ್ಲ ನಮ್ಮೂರಲ್ಲಿ ಇದ್ರೆ ಅದು ಕಟ್ ಮಾಡಿ ಒಂದು 2 ಫೀಟ್ ಎಷ್ಟು ಒಂದು 1.5 ಫೀಟ್ ಕಟ್ ಮಾಡಿ ಸಸಿ ನಾಟಬೇಕು. ಸಸಿ ನಾಟು 1 ತಿಂಗಳ ಅವಾಗ ಒಂದು ಸ್ವಲ್ಪ ಮುಂದೆ ಚಿಗುರು ಬರುತ್ತೆ, ಚಿಗುರು ಬಂದ್ಮೇಲೆ ಅದು ಗಿಡಕ್ಕೆ ನಾವು ಕಟ್ಟಬೇಕು. ಈಗ ವೀರೇಶ್ ಅವರೇ, 1 ಎಕರೆ ಎಲೆ ಬೆಳೆ ಬೆಳಿಬೇಕಪ್ಪ ಅಂತಂದರೆ ಬೀಜ ಎಷ್ಟು ಬೇಕಾಗ್ತದ್ರಿ? ಬೀಜ 10-12 ಕೆಜಿವರೆಗೆ ಬೇಕಾಗ್ತದೆ ರೀ. 10-12 ಕೆಜಿ ಇಲ್ಲ 13 ಕೆಜಿ, ಒಬ್ಬೊಬ್ರು ಜಾಸ್ತಿ ಆಗ್ತಾರೆ, ಒಬ್ಬೊಬ್ರು ಸ್ವಲ್ಪ ತೆಳಗಾಗ್ತಾರೆ. ಭಾಳ ಆತಲ್ಲ ಬೀಜದ ಪ್ರಮಾಣ? ಇಲ್ಲ ರೀ, ನಮ್ಮ ಕಡೆ 2 ಸಲ ಆಗ್ತಾರೆ ರೀ. ಈಗ ಒಂದು ಹಿಂಗೆ ಬೋದು ಖಾಲಿ ಥರ ಇರ್ತದಲ್ಲ, ಅದು ಖಾಲಿ ಅಂದರೆ 2 ಸಲ, 2 ಈ ಬದಿಗೆ ಈ ಬದಿ 2 ಕಡೆ ಹಾಕ್ತಾರಲ್ಲ, ಹಂಗಾಗಿ ಬೀಜ ಜಾಸ್ತಿ ಹೋಗುತ್ತೆ. ಅಂದರೆ ನಡ್ಬರ್ಕ ಹಿಡ್ಕೊಂಡು ಹೊಡಿಬೋದಾ? ಹೊಡಿಬೋದು, ಹೊಡಿಬೋದು. ಮತ್ತು ಕಸ ಗಿಡ್ಡಿ ತೆಗೆಯಕ ಡಿಫ್ರೆನ್ಸ್ 2 ಫೀಟ್ ಇದ್ದಲ್ಲಿ ನಾವು ನೋಡೋವಂತಲ ತೆಕ್ಕಂತ ಹೋಗ್ಬೋದ ರೀ. ಕೈ ಕಳೆಯನ್ನು ತೆಗಿಬೋದು, ಜೊತೆಗೆ ಎತ್ತನುಗುಳ ನಾವು ಎಡೆಕುಂಟೆನೂ ತೆಗಿಬೇಕು. ಅಂದರೆ ಕಸ ಜಗ್ಗಿ ಬರ್ತದೆ ಹೇಗಿದಕ್ಕೆ? ಕಸ ಬಂದರೆ ಈಗ ಗಿಡಗಳು, ಈಗ ನಾವು ಬೀಜ ಹಾಕಿದ 2 ತಿಂಗಳಿಗೆ ಆದರೆ ಹೈಟ್ ಹೋಗ್ಬಿಡ್ತದೆ ರೀ, 3-4 ಫೀಟ್ ಆಗ್ತದೆ. ಆಮೇಲೆ ಬೀಳಲ್ಲ ರೀ, ನೆಳ್ಳಾತದಲ್ಲ, ನೆಳ್ಳಾದ್ರೆ ಕೆಳಗಡೆ ಜಾಸ್ತಿ ಹುಲ್ಲು ಬೀಳಲ್ಲ. ಅದು 2 ತಿಂಗಳು ಒಳಗಡೆ ಏನು ಬಿದ್ದರೆ ಆಮೇಲೆ ಪೂರ್ತಿ ಹೈಟ್ ಹೋದ್ಮೇಲೆ ನೆಳ್ಳಿಗೆ ಬೀಳಲ್ಲ. ಬೀಜ ಇಡಕ್ಕೆ ಮೊದಲ ಗೊಬ್ಬರ ಕೊಡ್ಬೇಕಾ ಅಥವಾ ಏನು ನಾಟಿದ ಮೇಲೆ ಗೊಬ್ಬರ ಕೊಡ್ತೀರಾ? ಸಸಿ ನಾವು ನಾಟಿದ ಮೇಲೆ ಅದು 1-2 ತಿಂಗಳ ಆದ್ಮೇಲೆ ಗೊಬ್ಬರ ಕೊಡ್ತೀವಿ ರೀ, ಅಷ್ಟುವರೆಗೆ ಗೊಬ್ಬರ ಕೊಡಲ್ಲ. ಸಸಿ ನಾಟ್ಬೇಕು ಆಮೇಲೆ ಸರ್ಕಾರಿ ಗೊಬ್ಬರ ಅಥವಾ ಏನು ನಮ್ಮ ತಿಪ್ಪೆ ಗೊಬ್ಬರ ಮೊದಲು ಹಾಕಿರ್ತಾರ ಭೂಮಿಗೆ? ಭೂಮಿ ಎಲ್ಲ ಹಾಕಲ್ಲ, ಫಸ್ಟ್ ನಾವು ಸಸಿ ನಾಡಿದ್ಮೇಲೆ 2-3 ತಿಂಗಳ ನಾಟಿದ ಮೇಲೆ ಅವಾಗ ಕೈ ಗೊಬ್ಬರ ಹಾಕ್ತೀವಿ. ಕೈ ಗೊಬ್ಬರ ಹಾಕಿದ ಮೇಲೆ 1-4 ತಿಂಗಳ ಆದ್ಮೇಲೆ ಸರ್ಕಾರಿ ಗೊಬ್ಬರ ಹಾಕ್ತೀವಿ. ಅಂತಂದ್ರೆ ಇದು 2 ತಿಂಗಳಾದ್ಮೇಲೆ ಕಿತ್ತಚ್ಚದ್ದು, ಅವಾಗ ನೀವು ಸಪೋರ್ಟಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸಪೋರ್ಟ್ ಹೆಂಗೆ ಕೊಡ್ತೀರಿ ಅದಕ್ಕೆ? ಸಪೋರ್ಟ್ ಈಗ ನಾವು ಒಂದು ಸಾಲಿಗೆ ಗಿಡಗಳು ಹಾಕಿರ್ತೀವಿ ರೀ, ಭಾಳ ಗಿಡ ಇರ್ತಾವೆ, ಇನ್ನು ಮಧ್ಯದಲ್ಲಿ ತೆಗಿತೀವಿ, ಕಟ್ ಮಾಡ್ತೀವಿ. ಕಟ್ ಮಾಡಿ 1/2 ಫೀಟ್ಗೊಂದು 1/2 ಫೀಟ್ಗೊಂದು ಇಟ್ಕೊಂತೀವಿ. ಗಿಡಗಳು ಜಾಸ್ತಿ ಆದಪ್ಪ ಅಂದರೆ ಗಿಡಗಳು ಜಾಸ್ತಿ ಆದರೆ ಎಲೆ ಬೆಳಿಗ್ಗೆ ಗ್ರಿಪ್ ಇರಲ್ಲ ರೀ, ಬೇರೆ ಜಾಸ್ತಿ ಆಗಿಬಿಡ್ತಾವಲ್ಲ, ಹಂಗಾಗಿ ಕೆಲವು ಗಿಡಗಳು ತೆಗೆದುಬಿಡ್ತಾವೆ ಮಧ್ಯದಲ್ಲಿ, ತೆಗೆದು ಅದ್ರ ಬತ್ತಾಗ ಯಾವ ಇರ್ತಾವೆ ಅವಟಕ್ಕೆ ನಾವು ಕಟ್ಕೊಂತೀವಿ. ಅಂದರೆ ಕಟ್ಕೊಳಕ್ಕೆ ಏನು ನಡಬರ್ಕ ಗಿಡ ಹಾಕ್ತೀರಾ ಅಥವಾ ಏನು ಹಂಗೆ ನೀವು ಬಿದಿರು ಹಾಕ್ತೀರಿ? ನೋಡುವಂತ ಇದು ಬಿದಿರು ಹಾಕ್ತೀವಿ, ಸೆಂಟ್ರ್ 2 ಸಾಲಿದ್ದಲ್ಲಿ ಬಿದಿರು ಹಾಕ್ತೀವಿ. ಬೊಂಬು ಹಾಕಿ ಬಿದಿರು ಹಾಕಿ ಕಟ್ಕೊಂಡು ಅದ್ರ ಮೇಲೆ ನೀವು ದಾರ ತಗೊಂಡು ಕಟ್ತೀರಿ? ದಾರ ತಗೊಂಡು ಕಟ್ತೀವಿ. ದಾರ ಇಲ್ಲ, ಅದು ಈಗ ಬಂದದ ದಾರ, ಮೊದಲು ಆಪ್ ಅಂತಿತ್ತು ನಮ್ಮ ಒಳೆಯಲ್ಲಿ ನದಿಯಲ್ಲಿ ಆಪು. ಆಪು ಕಟ್ ಮಾಡಿ 1-10 ದಿನಕ್ಕೆ ಆರಿಬಿಟ್ರೆ ಒಣಗ್ತದೆ, ಒಣಗಿದ ಮೇಲೆ ನಾವು ಅದರಲ್ಲಿಂದ ಕಟ್ತಿದ್ವಿ ರೀ. ಕಟಾವು ಎಷ್ಟು ದಿವ್ಸಕ್ಕೆ ಬರ್ತದೆ ಇದು? ಈಗ ಸಪೋಸ್ ಆಗಿ ನಾವು ಬಿತ್ತಿದ ಮೇಲೆ 2 ತಿಂಗಳಾದ್ಮೇಲೆ ಅದನ್ನು ನಾವು ಕಟ್ಟಿ ಸ್ಟಾರ್ಟ್ ಮಾಡ್ತೀವಿ, ಈಗ ಎಲೆಗಳು ನಾವು ಹಾರ್ವೆಸ್ಟ್ ಮಾಡ್ಬೇಕಪ್ಪ, ಮಾರ್ಕೆಟಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಎಷ್ಟು ದಿನಗಳು ಬೇಕಾತಾವೆ? ಈಗ ನಾವು ಜೂನು ಜುಲೈ 1ಕ್ಕೆ ಬೀಜ ನಾಡ್ತೀವಿ ರೀ. ಜುಲೈ 1 ನಾಡಿದರೆ 15 ಆಗಸ್ಟ್ಗೆ ನಾವು ಸಸಿ ನಾಡ್ತೀವಿ. ಸಸಿ ನಾಡಿದ್ಮೇಲೆ 1 ಆಗಸ್ಟ್, 2 ಸೆಪ್ಟೆಂಬರ್, 3 ಅಕ್ಟೋಬರ್, 4 ನವಂಬರ್ ಲಾಸ್ಟಿಗೆ ಡಿಸೆಂಬರ್ ಎಂಡಿಂಗಲ್ಲ 4 ನವಂಬರ್ ಲಾಸ್ಟಿಗೆ ಕಟಾವು ಮಾಡ್ತೀವಿ ರೀ. ಸ್ಟಾರ್ಟ್ ಆಗ್ತ ಒಂದು 4 ತಿಂಗಳ ಬೆಳಿತದೆ ರೀ. 4 ತಿಂಗಳ ಆದಮೇಲೆ ಅವಾಗ ನಾವು 1 ತಿಂಗಳಿಗೊಂದು ಬಾರಿ ಕಟಿಂಗ್ ಇರ್ತದೆ. ತಿಂಗಳಿಗೊಂದು ಸಲ ಕಟಿಂಗ್ ಇರ್ತದೆ. ಒಬ್ಬೊಬ್ರದ್ದು 20 ದಿನಕ್ಕೆ ಬರ್ತದೆ, ಭೂಮಿ ಮೇಲೆ ಡಿಪೆಂಡ್ ಇರ್ತದೆ. ಭೂಮಿ ಎಷ್ಟು ಚೆನ್ನಾಗಿದ್ದಪ್ಪ ಅಂದ್ರೆ ಅದು 20 ದಿನಕ್ಕೆ ಬರ್ತದೆ. ಲಾಸ್ಟ್ ಇದ್ರೆ 1 ತಿಂಗಳನ್ನು ಗ್ಯಾರಂಟಿ, ತಿಂಗಳಿಗೆ ಕಟ್ಟು, ತಿಂಗಳಿಗೊಂದು ಕಟಿಂಗ್ ಇರ್ತದೆ. ಎಲೆಗಳು ಯಾವ ಸೈಜ್ಗೆ ಇರ್ಬೇಕು? ಕೆಲವೊಂದು ಕಡೆ ಎಲೆಗಳು ದೊಡ್ಡಿರ್ತವೆ, ಸಣ್ಣ ಇರ್ತವೆ. ಎಂಥ ಎಲೆಗಳು ಬಂದಪ್ಪ ಅಂತಂದ್ರೆ ನೀವು ಕಟ್ ಮಾಡೋಕ್ಕೆ ಇಷ್ಟ ಆಗ್ತದೆ? ಮಾರ್ಕೆಟಿಗೆ ಯಾವ ಎಲೆಗಳು ಜಾಸ್ತಿ ಡಿಮ್ಯಾಂಡ್ ಇರ್ತದೆ? ಮೊದಲಿತ್ತು ರೀ, ಯಾವಾಗಂದ್ರೆ 1990s 1992 ಅಂತಂದರೆ ಬಾಂಬೆ ಎಲೆ ಬಿಚ್ಚಲಿ ಅಂದರೆ ಬಾಂಬೆ ಅಂತಿದ್ರಿ ನಮ್ಮ ರಾಯಚೂರಲ್ಲಿ. ಹಂಗೆ ಬಾಂಬೆಗೆ ಹೋಯ್ತಿದ್ರಿ ಜಾಸ್ತಿ, ವಾರಕ್ಕೊಂದು ಬರೀ ಇಲ್ಲಿದ್ದ ಇದುವೆ ಲಾರಿ ಬಿಡ್ತಿದ್ರು ಬಾಂಬೆ ಟ್ರಾನ್ಸ್ಪೋರ್ಟ್. ಒಂದು ವಾರದಾಗ ಮಿನಿಮಮ್ ಅಂದರೆ ಒಂದು ಲಾರಿಯಲ್ಲಿ ಹೋದರೆ 1700-1700 ಪುಟ್ಟು ಹೋಗ್ತಿದ್ವು. ಲೋಡ್ಗಟ್ಟಲೆ ನಿಮ್ಮೂರಿಂದ ಬಾಂಬೆಗಳಿಗೆ ಈ ಎಲೆಯನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ರಿ? ಬಾಂಬೆ ಮತ್ತು ಪೂನಾ ಕೂಡ ಕಡಿಮೆ ಅನ್ಕೊಂತೀನಿ, ಕಲ್ಯಾಣ, ಭುಸಾವಲಿ, ನಾಗ್ಪುರ್. ಅವಾಗ ನಾವು ಚಿಕ್ಕ ವಯಸ್ಸಿದ್ವಳ್ರಿ, ನಮ್ಗೆ ಅವಾಗ 12-13 ಇರ್ತವೆ, ಅಷ್ಟು ಇಲ್ಲ. ಈಗನಕ ಜಾಸ್ತಿ ತೋಟ ಕಡಿಮೆ ಆಗಿಬಿಟ್ಟದೆ, ಈಗ ರೋಗ ಬಂದು ಕಂಡ್ರಾಗ್ತಾ ಇಲ್ಲ. ಭಾಳಷ್ಟು ಜನ ಸೈನ್ಸಿಸ್ಟ್ ಅವ್ರು ಕೂಡ ನಮ್ಮ ಇವರು ರಾಯಚೂರಿಂದ ಹೇಮಲತಾ ಮೇಡಮ್ ಅವರು ಕೂಡ ಬಂದು ಭಾಳ ಟ್ರೈ ಮಾಡಿದರು. ಅವರು ಹೇಳ್ತಕ್ಕಂಗೆ ನಮ್ಮ ರೈತರು ಮಾಡ್ತಾ ಇಲ್ಲ, ಹಂಗಾಗಿ ಕೊಡ್ತಾ ಇಲ್ಲ. ಸಮಸ್ಯೆ ಬರ್ತಾ ಇದೆ. ಸಮಸ್ಯೆ ಅಂದ್ರೆ ಅದು ಮೆಣಸಿನ್ಕಾಯಿಗೆ ಯಾವ ಥರ ಬರ್ತದ್ರಿ ವೈರಸ್ ಆ ಥರ? ಅದು ಎಲೆ ಅರ್ಶಿನ ಕಲರ್ ಎಲ್ಲೋ ಕಲರ್ ಬರ್ತದೆ, ಅದು ಏನಾಗ್ಬಿಡ್ತದೆ ಅಂದರೆ ನಾವು ಇವತ್ತು ಚಲೋ ಇರ್ತದೆ ಅಂದ್ರೆ ನಾಳೆ ಪೆಟ್ಲಕ್ಕೆ ವೈರಸ್ ಬಂದೋಗ್ಬಿಡ್ತದೆ ರೀ. ಹತ್ತು ಸಾವಿರ ರೂಪಾಯಿ ಎಲೆಗಳು ಒಂದು ಎಕರೆಗೆ ಸರಾಸರಿ ಆದಾಯ ಬಂತಪ್ಪ ಅಂತಂದರೆ ಖರ್ಚೆಲ್ಲ ಹೋಗಿ ಎಷ್ಟು ಇಳುವರಿ ಬರ್ತದೆ ರೀ ವೀರೇಶ್ ಅವರ? ಈಗ ಖರ್ಚು ಸರ್ ಒಂದು ಎಕರೆಗೆ ಬಂತು 160,000-170,000 ಬರ್ತದೆ ರೀ. ಈಗ ಭೂಮಿ ಗುತ್ತ 40,000 ರೂಪಾಯಿ ರೀ. ಒಂದು ಸಸಿ ನಾವು ಬೇರೆ ಊರಿಂದ ತರಬೇಕಂದ್ರೆ ಒಂದು ಸಸಿ 5 ರೂಪಾಯಿ ಬೀಳ್ತದೆ. ಸಸಿ ನಾವು ಬೇರೆ ಕಡೆಯಿಂದ ತಂದು ಹಾಕಿವಪ್ಪ ಅಂತಂದ್ರೆ ಮತ್ತೆ 5 ರೂಪಾಯಿ ನಾವು ಕಾಸ್ಟ್ ಆಗ್ತದೆ. 5 ರೂಪಾಯಿ ಮತ್ತೆ ಅದು ಕಟ್ ಮಾಡಿದ ಬೇರೆ, ಇಲ್ಲಿ ನಾಟು ಮಾಡೋದು ಬೇರೆ, ಹಂಗಾಗ್ತದೆ. ಹಂಗಾಗಿ ಒಂದು ಎಕರೆಗೆ ಬಂತು 100,000-150,000 ಖರ್ಚು ಬರ್ತಾ. ಹಂಗಾಗಿ ಅಷ್ಟು ಬರ್ತಾ. ನಮ್ಮ ಸರ್ಕಾರ ಕೊಡೋದು ಹೋದ ವರ್ಷ 40,000 ಕೊಡ್ತಿತ್ತು ನಮ್ಮ ತೋಟಗಾರಿಕೆಯಿಂದ. ಈ ವರ್ಷ 30,000 ಕೊಟ್ಟರೆ ಮತ್ತೆ ಎಷ್ಟು ವರ್ಷ ಏನು 20,000 ಕೊಡ್ತಾರೆ ಏನು? ಅದಕ್ಕೆ ನಿಮ್ಗೆ ಅದಕ್ಕೆ ಇಲಾಖೆಯಿಂದ ಸಹಾಯಧನ ಸಿಕ್ಕದ? ಅದು ಲೇಬರ್ ನಾವು ಕೆಲಸ ಮಾಡಿ ಕಡಿದ್ರಿ, ಬೀಜ ನಾಟಕ ಅಲ್ಕ ಲೇಬರ್ ಇದು ಮಾಡಿಸೋಳ್ ರೀ. ಉದ್ಯೋಗ ಖಾತ್ರಿಯಲ್ಲಿ ನೀವೇನಾದರೂ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಲೇಬರ್ ಪೇಮೆಂಟ್ ಎಲ್ಲ ಮಾಡಿದೆ? ಲೇಬರ್ ಪೇಮೆಂಟ್ ಹೋದ ವರ್ಷ 40,000 ಬಂತು, ಈ ವರ್ಷ 30,000 ಬರ್ತದೆ. ಮತ್ತೆ ನೆಕ್ಸ್ಟ್ ವರ್ಷ ಎಷ್ಟು ಬರ್ತದೆ ಗೊತ್ತಿಲ್ಲ. ಅನಂತರ ಈಗ ನೀರು ಬಿಡೋ ಪದ್ಧತಿ ಹೇಗೆ? ಎಲೆಯಲ್ಲಿ ಮತ್ತೆ ವೀಳ್ಯದಲ್ಲಿ ಮಾಡ್ತಿರಲ್ಲ, ಲೈಕ್ ಬೋದ್ಗಡ್ಡೆ 2 ಫೀಟಿಗೆ ಒಂದು ಹಾಕಿರ್ತೀರಿ, ಅದು ಡ್ರಿಪ್ ಹಾಕಿ ಚಲೋನ ಹರಿ ನೀರಾವರಿ ಕಾಲುವೆ ಬಿಡೋದು ಬೇಚ? ಡ್ರಿಪ್ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ ರೀ. ನಮ್ಮ ಊರಲ್ಲಿ ಕಾಲುವೆ ಥರ ಇರ್ತದ್ರಿ, ಅದು ನಾವು ಮೊದಲು ಸೂರಪ್ಪನ ಕಾಲುವೆ ಬೋದು ಯಾವ ಥರ ಬಿಡ್ತಾರೆ ಆ ಥರ ಕಾಲುವೆ ಥರ ಇರ್ತದೆ, ಕಾಲುವೆಯಲ್ಲಿ ಒಂದು ಬಿಟ್ಟರೆ ಅದೇ ಹೋಗ್ಬಿಡ್ತಾವೆ ಸರ್. ಎಷ್ಟು ಸಕ ಒಂದ್ಸಲ ಬಿಡು ನೀರು? 4 ದಿನಕ್ಕೊಂದು ಬರೀ, ಬಿಸಿಲುಗಾಲಕ್ಕಾದ್ರೆ 2 ದಿನ ತಪ್ಪಿ 3 ದಿನಕ್ಕೆ ಬಿಡಬೇಕು, ಮಳೆಗಾಲದಲ್ಲಿ ಆದರೆ ಒಂದು 5 ದಿನ ಆಗ್ತದೆ, 4 ದಿನಕ್ಕೊಂದು ಬರಾಗ್ತದೆ. ಜೊತೆ ಕಟ್ ಮಾಡೋದ್ನಾಗ ಏನು ಹೇಗೆ ಕಟ್ ಮಾಡ್ತಿರೋದನ್ನ, ಏನು ಬ್ಲೇಡಿಂದ ಕಟ್ ಮಾಡ್ತಿರೋದು ಉಗುರಿಂದ, ಅದಕ್ಕೆ ಏನಾದರೂ ಸಪೋಸ್ ಉಗುರಿರ್ತದ ಆ ಉಗುರಿಂದ ಕಟ್ ಮಾಡ್ತಾರೆ. ಪ್ಯಾಕಿಂಗ್ ಎಲ್ಲ ಮಾಡೋದು? ಪ್ಯಾಕಿಂಗ್ ಯಾರು ಕಟ್ಟಿಂಗ್ ಮಾಡ್ತಾರೆ ಅವರೇ ಪ್ಯಾಕಿಂಗ್ ಮಾಡ್ತಾರೆ, ಕೊಡ್ಕೊಂಬರು ಯಾರನ್ನ ವ್ಯಾಪಾರಸ್ಥರಿದ್ರೆ ಅವರು ಪ್ಯಾಕಿಂಗ್ ಮಾಡ್ಕೊಂತಾರೆ. ಪುಟ್ಟಿಲಿ ಹಾಕಿ ನಾವು ಏನು ಅದನ್ನು ಪ್ಯಾಕಿಂಗ್ ಮಾಡ್ತಾರೆ ಹೇಗೆ? ಪುಟ್ಟಿ ಮಾಡ್ತಾರೆ, ಇದು ಚೀಲಲ್ಲಿ, ಅದು ನಾವು ಉಳ್ಗಡೆ ಚೀಲ ಇರ್ತದೆ ಸರ್, ಅದರಲ್ಲಿ ಸ್ವಲ್ಪ ಹುಲ್ಲಾಕಿ ಪ್ಯಾಕಿಂಗ್ ಮಾಡಿ ಇಲ್ಲಿ ರಾಯಚೂರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಜಾಸ್ತಿ. ಈಗ ಕೆಲವೊಂದು ಕಡೆ ಈಗ ಕರಿ ಎಲೆ ಬಿಳಿ ಎಲೆ ಅಂತಾರೆ, ಹೇಗೆ ಈ ಭಾಗದಲ್ಲಿ ನೀವು ಯಾವುದು ಬೆಳೆದಿರಿ? ನಮ್ಮ ಬಿಳಿ ಎಲೆ ರೀ, ಕರಿ ಎಲೆ ನಮ್ಮ ಕಡೆ ಇಲ್ಲ ರೀ, ಬಿಳಿ ಎಲೆ ಜವರ ಎಲೆ ಅಂತಾರೆ. ಜವರ ಎಲೆ ಈಗ ಎಲೆಗಳು ಚಲೋತ್ನಾಗಿ ದಷ್ಟಪುಷ್ಟ ಬರಬೇಕು, ಕರೆಕ್ಟ್ನಾಗಿ ಹಚ್ಚ ಹಸಿರಾಗಿರ್ಬೇಕಪ್ಪ ಅಂತಂದರೆ ಏನಾಗಬೇಕು, ಹೆಂಗೆ ರೇಟ್ ಸಿಗ್ತದೆ? ರೇಟ್ ಈಗ ಆದ್ರೆ ಈಗ ಸರ್ ಹೋದ ವರ್ಷ ಕೂಡ ಇತ್ತು, ಈ ವರ್ಷ ಕೂಡ ಯಾವ್ದು ಅಂದರೆ ಎಲೆ ತೋಟ ಇಲ್ಲ ಸರ್. ರೇಟೇನು ಈಗ ನೋಡ್ರಿ, 1,000 ಅಂದರೆ 1,000 ಅಂತೀವಿ ನಾವು, ಒಂದು ಚಟ್ಟಿಗೆ ಬಂತು 170-180 ಎಲೆ ಇರ್ತಾವೆ, ಹಂಗೆ 30 ಚಟ್ಟಿ ಇರ್ತಾವೆ. 30 ಚಟ್ಟಿ ಅಂದ್ರೆ ಅವು ಲೆಕ್ಕ ಮಾಡಿದ್ರೆ ಮಿನಿಮಮ್ 3,000 ಎಲೆ ಆಗ್ತಾವೆ, ಒಂದು ಚಟ್ಟಲ್ಲಿ 150 ಎಲೆ ಆಗ್ತಾವೆ, ಹಂಗೆ 30 ಚಟ್ಟಿ ಇರ್ತಾವೆ. ಒಂದು ಪುಟ್ಟಿಗೆ ಪ್ಯಾಕ್ ಮಾಡ್ತೀವಿ ನಾವು, ಹಂಗಾಗಿ ಈಗ 1,200-1,300 ರೂಪಾಯಿ ಇದೆ. 3,000 ಎಲೆಗಳಿಗೆ ಈಗ ಚಟ್ ಪ್ರಕಾರ ಹೋದಪ್ಪ ಅಂತಂದ್ರೆ 150 ಚಟ್ಟ ಆತ ಅಂತಂದ್ರೆ ಒಂದು ಪುಟ್ಟಿಗೆ 3,000 ಎಲೆ, 3,000 ಎಲೆ ಆಗ್ತಾವೆ ಅವು 1,200-1,300 ಈಗಿದೆ. ಈಗೇನು ಎಲೆ ತೋಟ ಇಲ್ಲ ಅಲ್ಲ, ರೇಟ್ ಜಾಸ್ತಿ ಆಗಿಬಿಟ್ಟದ. 20 ದಿವಸಕ್ಕೆ ಒಂದ್ಸಲ ತಿಂಗಳಿಗೆ ಒಂದ್ಸಲ ಬರ್ತದೆ ಅಂತ ಹೇಳಿದ್ರಿ, ಅವಾಗ ಎಷ್ಟು ಪುಟ್ಟಿ ಆಗ್ಬೋದು ಒಂದು ಕಟಿಂಗಿಗೆ? ಒಂದು ಕಟಿಂಗ್ ನೋಡಿ ಸರ್, 70-80 ಪುಟ್ಟಿ ಆಗ್ತಾವೆ ನೋಡ್ರಿ, 70 ಈಗ ರೀ ಒಂದು ಎಕರೆಗೆ. ಒಂದ್ಸಲ ಕಟಿಂಗ್ ಮಾಡಿದ್ವಪ್ಪ ಅಂದ್ರೆ 70-80 ಪುಟ್ಟಿ ಆಗ್ಬೋದು. ಅವಾಗ ಎಲೆ ತೋಟ ಭಾರಿ ಚೆನ್ನಾಗಿರ್ತಿದ್ವು ನಾವು ಹುಡುಗರಿದ್ವಿ, ಅವು ಚಲೋ ಇರ್ತದ್ವು. ಈಗ ಅಷ್ಟು ಜಾಸ್ತಿ ಏನು ಹೇಳ್ಕೊಂಬಿಲ್ಲ, ಸೈಜ್ ಕೂಡ ಭಾರಿ ಸೈಜ್ ಬರ್ತಾ ಇಲ್ಲ, ಸೈಜ್ ಸಣ್ಣ ಬರ್ತಾವೆ. ಅವಾಗ ಎಲೆ ತೋಟ ಭಾರಿ ದೊಡ್ಡ ಸೈಜ್ ಬರ್ತಿದ್ವು ರೀ, ಒಂದು ಬರೀ ಅದು ಎಲೆ ಕಟ್ ಮಾಡಿದರೆ ಅದರಲ್ಲಿ ನಮ್ಮ ಯಜಮಾನ್ರು ಅನ್ನೋರು ಅದರಲ್ಲಿ ನಾಷ್ಟ ಹಾಕೊಂಡು ನಾವು ಒಗ್ಗಣೆ ಗಿಗ್ಗಣೆ ಅದ್ರಲ್ಲಿ ಹಾಕೊಂಡ್ರೆ ಆ ಸೈಜ್ ಬರ್ತಿತ್ತು ಅಂದ್ರೆ ಎಲೆ ಬಿಟ್ಟು ಒಗ್ಗಣೆ ಅದರ ಮೇಲೆ ನಾಷ್ಟ ಮಾಡಿ ಪತ್ರೊಳಿ ಥರ ಮಾಡ್ಕೋಬೋದಾಗಿತ್ತು, ಥರ ಮಾಡ್ಕೋಬೇಕಂತಿದ್ರು ಅವಾಗ 1992 ರೀ. ಈಗ ಆ ಸೈಜ್ ಬರ್ತಾ ಇಲ್ಲ ಅಂದ್ರೆ ಈಗ ಸಣ್ಣ ಸಹ ಬರಕತ್ತವ. ಹೇಗೆ ಅನ್ಸತ್ರಿ ಈಗ ನಿಮ್ಮ ತಂದೆಯವರು ಮಾಡೋ ಈ ವೀಳ್ಯದಲ್ಲೇ ಎಲೆ ಬಳ್ಳಿ ಬೇಸಾಯಕ್ಕೂ ಮತ್ತೆ ಈಗ ನೀವು ಮಾಡಕತ್ರಿ, ಅವಾಗ ನಿಮ್ಮ ಊರಲ್ಲೂ ಭಾಳಷ್ಟು ಜನ ರೈತ ಬಾಂಧವರು ಇದನ್ನ ಮಾಡ್ತಾ ಇದ್ರು, ಈಗ ಬೇರೆ ಬೇರೆ ಕಾರಣಗಳಿಂದಾಗಿ ಬಿಟ್ಟಿದ್ದಾರೆ, ಈ ನೀವುಗಳು ಕೂಡ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೊಂಟ್ರಿ, ಹೇಗೆ ಅನ್ಸುತ್ತೆ? ಈಗಿಲ್ಲ ಸರ್, ಈಗ ಮೊದಲು ಜನ್ರೇಷನ್ ನೋಡಿದಪ್ಪ ಅಂದ್ರೆ ಚೆನ್ನಾಗಿತ್ತು. ಈಗ ಎಲೆ ತೋಟ ಕೊಡ್ತಾ ಇಲ್ಲ ಅಲ್ಲ, ನಮ್ಮ ಊರಿಗೆ ಮೊದಲು 1992 ರೀ, ಗಡಿಬಿಚ್ಚಲಿ, ಈರಾಪುರು, ಯದ್ಲಾಪುರು, ನಕಲ್ಮಿಟ್ಟೆ ಒಂದು 4 ಊರು ಬರ್ತಿದ್ರು ರೀ 1992 ನಮ್ಮೂರಿಗೆ ದುಳ್ಳಕ್ಕೆ ಜನ. ಆದರೆ ಈಗ ನಾವೇ ಬೇರೆ ಊರಿಗೆ ಓದ್ತಾ ಇದ್ದೀವಿ ರೀ. ಈಗ ಎದಕ್ಕೆ ಓದ್ತೀವಿ ಅಂದರೆ ಎಲೆ ತೋಟ ಇಲ್ಲ, ಈಗ ಎಲೆ ತೋಟ ನಮ್ಮೂರಲ್ಲಿ ಜೀವನ ಮಾಡೋದಂತಂದರೆ ಭಾಳಷ್ಟು ಜನ ಭೂಮಿ ಇಲ್ಲ. ಈಗ ಮಿನಿಮಮ್ 100%ಲ್ಲಿ 25% ಭೂಮಿ ಇದ್ದಾರೆ, 75% ಇದು ಭೂಮಿ ಇದ್ದಾರೆ ರೀ, ಯಾರಿಗೆ ಭೂಮಿ ಇಲ್ಲ. ಈ ಭೂಮಿ ಇದ್ರೂ ಕೂಡ 1 ಎಕರೆ 2 ಎಕರೆ 3 ಎಕರೆ 4 ಎಕರೆ ಅಷ್ಟಕ್ಕಿಂತ ಜಾಸ್ತಿ ಇಲ್ಲ. ಹಂಗಾಗಿ ಈಗ ಭಾಳಷ್ಟು ಜನ ಕಟಿಂಗ್ ಮಾಡೋದೇ ಜಾಸ್ತಿ ನಮ್ಮೂರಲ್ಲಿ, ಎಲೆ ಕಟಿಂಗ್ ಮಾಡೋದೇ ಜಾಸ್ತಿ. ಹಂಗಾಗಿ ಆಂಧ್ರಕ್ಕೆ ಜಾಸ್ತಿ ಹೋಗ್ತಾರೆ, ಆಂಧ್ರ ಅಂದರೆ ಗುಂಟೂರು, ವಿಜಯವಾಡ, ಆ ಕಡೆ ರಾಜಮಂಡ್ರಿ, ಲಾಸ್ಟ್ ಇದು ವೈಜಾಗ್ ಆ ಕಡೆವರೆಗೆ. ಈಗ ನಮ್ಮೂರಲ್ಲಿ ಭಾಳ ಎಲ್ಲ ಖಾಲಿ ಮಾಡಿಬಿಟ್ರೆ, ಯಾರು ಜನ ಇಲ್ಲ. ವೀರೇಶ್ ಅವರು ಈಗ ಕಟ್ ಮಾಡೋದ್ನಾಗ ಭಾಳಷ್ಟು ಲೇಬರ್ ಬೇಕಾ? ಭಾಳ ಬೇಕಾಗ್ತಾರೆ, ಭಾಳ ಲೇಬ. ಈಗ 1 ಎಕರೆಗೆ ಅಂದ್ರೆ ಕೂಡ ಮಿನಿಮಮ್ ಅಂದ್ರೆ ಒಂದು 10-15 ಜನ ಬೇಕಾಗ್ತಾರೆ, ಒಂದು ತಿಂಗಳು ಬರೀ ಒಂದು ಕಟ್ಟು ಕಟ್ಟಲು ಕಟ್ಟು. ಮನೆಯವ್ರು ಮಾಡ್ಕೋಬೇಕಪ್ಪ ಅಂತಂದ್ರೆ ಆಗಂಗಿಲ್ಲ, ಮನೆಯವ್ರು ಮಾಡ್ಕೊಬೇಕಂದ್ರೆ ಆಗಲ್ಲ ಸರ್. ಮನೆಯವರು ಕಟ್ ಮಾಡೋದು ಎಷ್ಟು ಕಟ್ ಮಾಡ್ತೀವಿ ಸರ್, ಮಿನಿಮಮ್ ಅಂದ್ರೆ ಒಂದು 5 ಫೀಟ್ ಕಟ್ ಮಾಡ್ತೀವಿ ಮನೆಯವರಂದೆ. ಒಬ್ಬ ಮನುಷ್ಯ ಬಂದು ಡೈಲಿ 5-6 ಇಲ್ಲ 7 ಪುಟ್ಟಿ ಅಂದ್ರೆ 1 ಪುಟ್ಟಿಗೆ ಬಂತು 30 ಚಟ್ಟೆ. ಹಂಗಾಗಿ ಒಬ್ಬ ಮನುಷ್ಯ ಬಂತು 210 ಚಟ್ಟೆ ಕಟ್ ಮಾಡ್ತಾರೆ. ಈಗ ನೀವು 1 ಎಕರೆ ವಿಳ್ಯದಲ್ಲಿ ಹಾಕೊಂಡಿದ್ದೀರಿ, ಜೊತೆಗೆ ಭತ್ತವನ್ನು ಹಾಕೊಂಡಿರಿ, ಎರಡನ್ನು ನೋಡಿದಾಗ ನಿಮ್ದು ಯಾವ್ದು ಚಲೋ ಅನ್ಸುತ್ತ? ಭತ್ತರಲ್ಲಿ ಏನು ಉಳಿಯಲ್ಲ ಸರ್. ಏಕೆ ಉಳಿಯೋದು ಅಂತಂದರೆ 1 ಎಕರೆಗೆ ನಮ್ಮೂರಲ್ಲಿ ಬರತಕ್ಕಂಥ 30 ಚೀಲ ಬರ್ತಾರೆ. 30 ಚೀಲ ನಿಮ್ಮ ಭೂಮಿ ಇದೆ, ನೀರು ಚೆನ್ನಾಗಿದೆ, ಯಾಕೆ ನೀವು ಕಡಿಮೆ ಬರ್ತಾರೆ? ಕೆಲವೊಂದು ಕಡೆ 40-50 ಚೀಲ ಬರ್ತಾವೆ. ಆ ಕಡೆ ಬರ್ತಾವ್ರಿ ಏನು, ನಮ್ಮ ಕೂಡ ನಮ್ಮದು ಕೂಡ ಭೂಮಿ ಇದೆ, 1.5 ಎಕರೆ ಇದೆ. ಕರೆಕ್ಟ್ ಎಕರೆಗೆ ಅಂದ್ರೆ 30 ಒಳಗೆ ಬರ್ತಾವಲ್ಲಿ 30 ಜಾಸ್ತಿ ಬರವಲ್ಲ ರೀ, ಹಂಗಾಗಿ ಜಾಸ್ತಿ ಹಾಕೋಡ್ರು. ಆದರೆ ಈಗ ಎಲೆ ತೋಟ ಇಲ್ಲ ಸಲ ನೀರುವಿಲ್ಲ ರೀ, ನಾವು ಅದು ಗದ್ದೆ ಹಾಕೇಬೇಕ್ರಿ. ಬೇರೆ ಬೇರೆ ಎಲೆ ತೋಟ ಹಾಕ್ಬೇಕಂತ ಕೂಡುವಲ್ಲವು. ಈಗ ನಾವು ಅದೇ ಈಗ ಕವಳೆ ಹಾಕ್ಬೇಕು. ಈಗ ಇನ್ನೊಂದು ಕವಳೆ ಕಡಲಿದ್ದ ಏನು ಜಾಸ್ತಿ ಉಳಿತಾಗಲ್ಲ. ಹೆಂಗಾಗಂದ್ರೆ ಗೊಬ್ಬರ ರೇಟು ಜಾಸ್ತಿ ಆಗಿಬಿಟ್ಟದ್ರಿ. ಕವಳೆ ಬೆಳಿತೇವಂದ್ರೆ ಕೂಡ ಕವಳಿಗೆ ರೇಟ್ ಇರಲ್ಲ. ಕವಳಿಗೆ ಏನು ರೇಟ್ ಅದ ಸರ್? ಒಂದು ಮಾತಂದರೆ ಕವಳೆ ಸೋನ ಮೊಸರು ಹಾಕ್ತೀವಿ. ಸೋನ ಮೊಸರು ಅಂದರೆ ವಿಪರೀತ ಮಳೆಗಾಲದಲ್ಲಿ ಅಂದರೆ ವಿಪರೀತ ರೋಗ ಸರ್ ಅದು. ಆ ರೋಗ ನಾವೊಂದು ಅಂಗಡಿಯಲ್ಲಿ ಈಗ ನಾವು ಯಾವುದೋ ಒಂದು ಎಣ್ಣೆ ತರಬೇಕಂತ ಒಂದು ಅಂಗಡಿಗೆ ಹೋದರೆ ನಾವೊಂದು ಎಣ್ಣೆ ಕೇಳಿದ್ರೆ, ರೈತ ಒಂದು ಎಣ್ಣೆ ಕೇಳಿದ್ರೆ ಅವರೊಂದು ಬೇರೆಯವ್ರು ಕೊಡ್ತಾರೆ. ನಾವು 500 ಎಣ್ಣೆ ಕೊಡಂದ್ರೆ ಅವ್ರು ಒಂದೇ ಬರೀ 2,000 ರೂಪಾಯಿ ಎಣ್ಣೆ ತೆಗೆದಿಟ್ಟು ಬಿಡ್ತಾರೆ. ಅವ್ರು ಇದು ಒಯ್ರಿ ಒಡ್ರಿ ಅಂತಾರೆ. ಆ ಥರ ಆಗಿಬಿಟ್ಟದ್ರಿ. ಎಲೆಗೇನು ಜಾಸ್ತಿ ಬೆಳೆಯಲ್ಲ ಸರ್. ಯಾವಾಗವಾಗ ಸ್ವಲ್ಪ ಎಣ್ಣೆ ಹೊಡೆದ್ರೆ ಸ್ವಲ್ಪ ಚಿಗುರು ಚಲೋ ಬರ್ತಂತಾರೆ. ಈಗ ನೀರು ಪಕ್ಕದಲ್ಲಿ ಗದ್ದೆ ಇತ್ತಪ್ಪ ಅಂತಂದರೆ, ಮತ್ತೆ ವಿಳ್ಯದಲ್ಲಿ ತೋಟಕ್ಕೆ ನೀರು ಬಸಿ ಬಂತಪ್ಪ ಅಂದರೆ ಕೆಟ್ಟೋಗ್ತದೆ ತೋಟ? ಅದರಲ್ಲಿ ಈಗ ನಾವು ಒಂದು ಸಾಲು ಮಾಡಿವ ಅಂತಂದರೆ ಭತ್ತಾಗ ಒಂದು ಸಾಲು ಕೆಡಗ್ ತೆಗೆದಿರ್ತೀವಿ ಸರ್. ಏಕ ಒಂದು 1.5 ಫೀಟ್ ತೆಗ್ಗು ಕಾಲುವೆ ಮಾಡಿ ಆ ಕಾಲುವೆ ಭತ್ತಾಗ ಒಂದು ಏಕ ನೀರು ಹೋಗಲಿಕ್ಕೆ ಮಾಡ್ತೇವೆ ಸರ್. ಕಂಪಲ್ಸರಿ ಪ್ರತಿ ಒಂದು ಸಾಲಿಗೆ ಒಂದು ಇದಿರ್ತದೆ ನೀರು ಹೋಗಲಿಕ್ಕೆ. ಡ್ರೈನೇಜ್ ಮಾಡಬೇಕು. ಡ್ರೈನೇಜ್ ಮಾಡಬೇಕು ಸರ್. ಡ್ರೈನೇಜ್ ಮಾಡಿದ್ರೆ ಅದು ಎಲೆ ತೋಟ ಬೆಳೆ ಕೊಡಲ್ಲ. ಎಲೆ ಕೊಡಲ್ಲ ಅಂತಂದ್ರೆ ತಿಂಡಿ ಜಾಸ್ತಿ ಆಗ್ತಲ್ಲ, ಎಲ್ಲೋ ಆಗ್ಬಿಡ್ತಾವೆ, ತಿಂಡಿ ಜಾಸ್ತಿ ಆಗ್ತದಲ್ಲ. ಹಂಗಾಗಿ ಅದು ಡ್ರೈನೇಜ್ ಥರ ಕಂಪಲ್ಸರಿ ಇರಬೇಕು ಸರ್. ಒಂದು ಸಾಲಿಗೆ 2 ಸಾಲು ನೋಡುವ ಒಂದು ಬಿಡ್ತಾರೆ. ಈ ಕಡೆ ಒಂದು ಸಾಲು ಇರ್ತಾ, ಮಧ್ಯದಲ್ಲಿ ಒಂದು ಡ್ರೈನೇಜ್ ಇರ್ತಾ, ಈ ಕಡೆ ಒಂದು ಸಾಲು ಇರ್ತಾ. ಹಂಗಾಗಿ ಕಂಪಲ್ಸರಿ ಇರಬೇಕು ಸರ್ ಅದು ಡ್ರೈನೇಜ್. ಮಾರ್ಕೆಟ್ ಎಲ್ಲಿ ಮಾಡಕತ್ತೀರಿ ಸದ್ಯ? ನಿಮ್ಮದು ಎಲೆಗಳು ಬರ್ತಾ ಇದ್ದಾವೆ ರಾಯಚೂರು ಸರ್, ರಾಯಚೂರಿಗೆ ಮಾಡ್ತಾರೆ ಸರ್. ಎಲ್ಲ ಬೆಳೆದಕ್ಕೂ ಕೂಡ ಅಲ್ಲಿ ರೇಟು ಎಲ್ಲರೂ ತೊಗೊಂತಾರೆ ಅಥವಾ ಈ ಸಾಕಾಗೈತಿ ಮಾಲ್ ಭಾಳ ಬಂದಾವ ಅಂತ ಹೇಳ್ತಾರೆ? ಅಂದರೆ ಈಗ ನೋಡಿ ಸರ್, ಆಂಧ್ರದಿಂದ ಜಾಸ್ತಿ ಬರ್ತಾವೆ ಸರ್. ಆಂಧ್ರ ಒಂದು ವಿಜಯವಾಡ, ಗುಂಟೂರು, ಇನ್ನು ಒಂದು ದೊಡ್ಡಪಟ್ಟಣ ಅಂತ ಸರ್, ಆ ಕಡೆಯಿಂದ ಬರ್ತಾವೆ ಸರ್. ಆ ಮಾಲು ಬರಲಿಲ್ಲ ಅಂದರೆ ನಮಗೀಗ 1,000-1,200 ರೂಪಾಯಿ ಅದ. ಆಮೇಲೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ 1,500 ರೂಪಾಯಿವರೆಗೆ ಬರ್ತದೆ ಸರ್. ಆಂಧ್ರ ಮಾಲು ಬರ್ಲಾದಂಗೆ ಆಗ್ಬೇಕು ಸರ್, ಹಂಗಾದ್ರೆ ರೇಟ್ ಜಾಸ್ತಿ ಇರ್ತದೆ. ವೀರೇಶ್ವರಿ, ಮನೆಯಾಗ ಮಾಡೋರು ಅಷ್ಟು ಜನ ಇದ್ದೀರಿ? ಮಾಡೋಣ ಅಂತಂದ್ರೆ ನಾವು 3 ಜನ ಅಣ್ಣದಂಬ್ರಿ ಸರ್, ನಾವಿಬ್ಬರು ಮಾಡ್ತೇವೆ ಸರ್. ಸ್ವಂತ ಭೂಮಿ ಎಷ್ಟೇ, ಮತ್ತು ಲೀಸ್ ತೊಗೊಂಡು 1 ಎಕರೆ ಭೂಮಿ ಮಾಡ್ತೀರಿ? ಲೀಸು ಭಾಳ ಮಾಡ್ಕೊಂಬಲ್ಲ ಸರ್. ನಮ್ಮ ಸ್ವಂತ ಭೂಮಿ 1.5 ಎಕರೆ ಸರ್. 1.5 ಎಕರೆ ಮತ್ತು 1 ಎಕರೆ ವಿಳ್ಯದಲ್ಲಿ ಹಾಕಿರಲ್ಲ, ಅದೇನು ಲೀಸಿಗೆ? 1 ಎಕರೆ ನಾವು ನಮ್ಮ ಗದ್ದೆ ಎಲ್ಲ ಲೀಸ್ ಮಾಡಿಲ್ಲ ಸರ್. ಬೇರೆದವ್ರು ಲೀಸ್ ಮಾಡಕತ್ತೇವೆ ಸರ್. ಬೇರೆದು 1 ಎಕರೆ 40,000 ರೂಪಾಯಿ ಸರ್ ಲೀಸಿಗೆ. 1 ಎಕರೆ 40,000 ರೂಪಾಯಿ ಗೊತ್ತ, ಒಂದು ವರ್ಷಕ್ಕ. ಮನೆಗೆ ದನಗಳು, ಹೈನ, ಎಮ್ಮೆ, ಆಕಳು, ಗದ್ದೆ ಅದ, ಎಲ್ಲದ ಅನುಕೂಲ ಅದ, ನೀರಿನ ಅನುಕೂಲನು ಅದ. ಏನಾರು ಒಂದು ಇಟ್ಕೋಬೇಕಲ್ಲ, ಒಂದು ಮಕ್ಕಳಿಗೆ ಹೈನಾಗೆ ಏನು ಆಗ್ತದೆ? ಮನೆಗೆ 3 ಜನ ಅಣ್ಣತಂಬರಿದ್ದೀರಿ, ಮಾಡ್ಕೋಬೋದಲ್ಲ? ಮಾಡ್ಕೋಬೋದು ಸರ್. ಇನ್ನೊಂದು ನಮ್ಗೆ ಪ್ಲೇಸ್ ಇಲ್ಲ ಕಟ್ಟಮ್ಮ ಕಡೆ. ಕಟ್ಟಕ್ಕೆ ದನಗಳು ಕಟ್ಟಕ್ಬೇಕಂದ್ರೆ ಜಾಗ ಇರಬೇಕು. ಹಂಗಾಗಿ ಮೊದಲು ಇದ್ದು ಸರ್, ಈಗ ಒಂದು 2-3 ವರ್ಷದಿಂದ ಇಲ್ಲ. ಪಾಕೆಟ್ ಹಾಲು ತಗೊಂಬಂದು ಚಾ ಮಾಡ್ಕೋತೀರಿ? ಅದೇ ಸರ್, ಪಾಕೆಟ್ ಹಾಲ ಸರ್ ತಿನ್ನ. ನೋಡ್ರಿ ವೀರೇಶ್ ಅವರೇ, ರೈತರ ಜೀವನ ನೀವು ತುಂಬ ಸಿಟಿಯಿಂದ ದೂರ ಇದ್ದೀರಿ. ನೀವು ಇಲ್ಲಿಂದನೇ ನಾವು ಹಾಲು, ಮೊಸರು, ಹೈನ ಇಲ್ಲಿಂದನೂ ಹೋಗ್ತಿತ್ತು. ಮನೆಗೆ ಹುಡುಗರು ಇರ್ತಾರೆ, ಹೈನ ಉಣ್ತಾರೆ, ಸ್ವಲ್ಪ ದುಡ್ಡು ಮಕ್ಕಳಿಗೆ ಶಕ್ತಿ ಬರ್ತದೆ. ಒಂದು ಆಕಳು, ಒಂದು ಎಮ್ಮಿನೋ ಜೊತೆ ಇತ್ತಪ್ಪ ಅಂತಂದ್ರೆ ನಮ್ಗೆ ಅನುಕೂಲ ಆಗ್ತದೆ. ಏನಂತೀರಿ? ಕರೆಕ್ಟ್ ಸರ್, ಈಗ ನೀವು ಹೇಳ್ದಂಗೆ ಮಾಡ್ಬೋದಿತ್ತು. ಹೈನುಗಾರಿಕೆ ನಮ್ಮೂರಾಗ ಮತ್ತು ಸರ್ಕಾರದಿಂದ ಏನೋ ಕೊಟ್ಟರೆ ಇಲ್ಲ ಯಾವುದೋ ಒಂದು ಹೈನುಗಾರಿಕೆ ಮಾಡ್ಬೋದು ಸರ್. ಸರ್ಕಾರದಿಂದ ಏನಾಗ್ತದೆ ಸರ್, ಬೆನಿಫಿಟ್ ಏನದು ಸರ್? ಒಟ್ಟಿನಲ್ಲಿ ವೀರೇಶ್ ಅವರೇ, ಭಾಳಷ್ಟು ವರ್ಷಗಳಿಂದ ಈ ವೀಳ್ಯದಲ್ಲೇ ಮಾಡ್ಕೊಂತ ಬಂದಿರಿ, ಚಲೋ ಲಾಭ ಇದೆ ಅಂತ ಹೇಳಿ ನಿಮ್ಗೆ ಅನ್ಸದ ಸರ್? ಒಂದು ಹೇಳ್ತೀನಿ, ಈಗ ನಾವು ಪಂಚಾಯತ್ಗೆ ಕೂಡಿವ, ಗ್ರಾಮ ಪಂಚಾಯತ್ಗೆ 2012-13-14 ಪ್ರತಿ 3 ವರ್ಷ ಸರ್ ಕ್ರಿಯೋಜನದಲ್ಲಿ ಇಡ್ತಿದ್ರು ಎಲೆ ತೋಟ. ಕ್ರಿಯೋಜನದಲ್ಲಿ ಇಟ್ಟರೆ ಆ ಕ್ರಿಯೋಜನದಲ್ಲಿ 1,50,000-1,50,000 ಇಡ್ತಿದ್ರು ಸರ್ 1 ಎಕರೆಗೆ. ಅದೇ ಮತ್ತೆ ಕ್ರಿಯೋಜನದಲ್ಲಿ ಮತ್ತೆ ನಮ್ಮ ಪಂಚಾಯತ್ಯಲ್ಲಿ ಇಟ್ಟರೆ ಚಲೋ ಇರ್ತದಂತ ನಮ್ಮದೊಂದು ರೈತರಿಗೆ ಅನುಕೂಲ. ಈಗ ಎಲೆ ಬೆಳೆ ಬೆಳೆಯುವಂಥವರಿಗೆ ರೈತರಿಂದ ಸಹಾಯಧನ ಏನಾದರೂ ಪಂಚಾಯತಿ ಕಡೆಯಿಂದ ಬಂತಪ್ಪ ಅಂತಂದ್ರೆ ಮತ್ತಷ್ಟು ಏರಿಯಾ ಹೆಚ್ಚಾಗ್ತದೆ ಅಂತ ವಿಚಾರ. ಈಗ ಒಬ್ಬ ರೈತ ಎಲೆ ತೋಟ ಹಾಕ್ಬೇಕಂತಂದ್ರೆ 1-1,50,000 ಖರ್ಚು ಬರ್ತದಲ್ಲ ಸರ್. ಹಂಗಾಗಿ ರೈತ ಸ್ವಲ್ಪ ಎಲೆ ತೋಟ ಕೂಡೋದಲ್ಲ ಬರೋಸಿಲ್ಲ ಸಲುವಾಗಿ ಜಾಸ್ತಿ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡ್ತದೆ. ಅದಕ್ಕೆ ಗ್ರಾಮ ಪಂಚಾಯತಿಯಿಂದ 1,50,000 ಇಟ್ಟಿದ್ರು ಸರ್ ಆ್ಯಕ್ಷನ್ ಪ್ಲಾನ್ದಲ್ಲಿ. ಅದೇ ಥರ ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ ಅಂತ. ಒಳ್ಳೆಯದು ವೀರೇಶ್ ಅವರೇ, ಸುಮಾರು ವರ್ಷಗಳಿಂದ ವೀಳ್ಯದಲ್ಲಿಯನ್ನು ಎಳೆಬೆಲೆಯನ್ನು ಹಾಕ್ಕೊಂಡು ಜೀವನವನ್ನು ಮಾಡ್ತೀರಿ. ತಾವು ಹೇಳಿದ ಹಾಗೆ